ಆಗ್ತದೆ. ಇಲ್ಲ ಅಂತಂದ್ರೆ ಒಂದೂವರೆ ಸಾವಿರಕ್ಕೆ ಒಂದು 6 ಜನರಲ್ಲಿ ನಮಗೆ ಮಾಡಲಿಕ್ಕೆ ಸಾಧ್ಯವೆ ಅಲ್ಲ. ಆಫ್ಕೋರ್ಸ್ ಈಗ ವಾಲಂಟಿಯರ್ಸ್ ಇದ್ದಾರೆ, ಅವರು ಕೂಡ ಎರಡು ಮೆಷಿನನ್ನು ಆ ಥರ ಇಟ್ಕೊಂಡಿದ್ದೇವೆ. ಈ ಎರಡು ಮೆಷಿನ್ಗಳು ಕೂಡ ನಮಗೆ ವರ್ಷದಲ್ಲಿ ಒಂದು ಒಂದು ಮೂರ್ನಾಲ್ಕು ತಿಂಗಳು ಮಾತ್ರ ಪ್ರಯೋಜನ ಆಗುದಷ್ಟೇ, ಆದರೂ ಕೂಡ ನಮಗೆ ಅದರ ಅಗತ್ಯ ಉಂಟು. ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರೆ ವಾಲಂಟಿಯರ್ ಸ್ವಯಂ ಸೇವಕರು ಅಂತ, ಹೇಗಿದೆ ವ್ಯವಸ್ಥೆ ಸದನ? ಈ ವಾಲಂಟಿಯರ್ಸ್ ಅಂತಂದರೆ ಮೊದಲು ಮಾವನ ಸಮಯದಲ್ಲಿಯೇ ನಮ್ಮಲ್ಲಿಗೆ ತುಂಬ ಜನ ಗೆಸ್ಟ್ಗಳು ಬಂದು, ಬೇರೆ ದೇಶದ ಗೆಸ್ಟ್ಗಳು ಬಂದರೆ ಅವರು ಒಂದು ದಿವಸ ಎರಡು ದಿವಸದಲ್ಲಿ ಎಲ್ಲಿ ನಿಂತು ಹೋಗೋದು ಹೇಳಿ. ಅವರು ನಮ್ಮ ಮನೆಯನ್ನು ಬೇಸ್ ಮಾಡಿಕೊಂಡು ಅವರ ಬೇರೆ ಇತರ ಕೆಲಸಗಳನ್ನು, ಮತ್ತು ನಮ್ಮ ತೋಟವನ್ನು ಎಂಜಾಯ್ ಮಾಡೋದು, ನಮ್ಮ ಕಾಡನ್ನು ಎಂಜಾಯ್ ಮಾಡೋದು, ನಮ್ಮ ಸಾವಯವ ಕೃಷಿ ವಿಧಾನವನ್ನು ಎಂಜಾಯ್ ಮಾಡೋದು, ಆ ಥರ ಎಲ್ಲ ಮಾಡಿಕೊಂಡಿದ್ದರು. ಆ ನಂತರ ಇದನ್ನೇ ಹೀಗೆ ಮುಂದುವರಿತಾ ಮುಂದುವರಿತಾ 2012 ಪಾರ್ಥ ಆಸ್ಟ್ರೇಲಿಯಾದಿಂದ ಕಲಿತು ಬಂದ. ಅವನಿಗೆ ಮಾತನಾಡುವಾಗ ಒಂದು ದಿವಸ ನನ್ನ ಹತ್ರ ಹೇಳ್ತಾ ಇದ್ದ, ನಿನಗೆ ಅದು ಸರಿಯಾಗಿ ನೆನಪಿದೆ, ಅಮ್ಮ ನಾವು ನಮ್ಮ ತೋಟದ ಬೆಳೆಯನ್ನು ಮಾತ್ರ ವಿಕ್ರಯಿಸಿದರೆ ಸಾಲದು, ಈಗಿನ ಪರಿಸ್ಥಿತಿಯಲ್ಲಿ ನಾವು ತೋಟದ ನೋಟವನ್ನು ಕೂಡ ನಾವು ಒಂದು ಜನರಿಗೆ ಪರಿಚಯಿಸಬೇಕು, ಅದರಿಂದ ಆದಾಯವನ್ನು ಜನರೇಟ್ ಮಾಡಬೇಕು ಅಂತ ಹೇಳುವಂಥದ್ದು. ಸೊ ಆ ನಿಟ್ಟಿನಲ್ಲಿ ನಮಗೆ ಒಂದು ನಾವು ಫಾರ್ಮ್ ಎಕ್ಸ್ಪೋಜರ್, ಆರ್ಗ್ಯಾನಿಕ್ ಫಾರ್ಮ್ ಎಕ್ಸ್ಪೋಜರ್, ಸಾವಯವ ತೋಟದ ಒಂದು ಜನರಿಗೆ ಪರಿಚಯ, ಆ ಥರವನ್ನು ಅದನ್ನು ಒಂದು ಮಾಡಲಿಕ್ಕೆ ಹೊರಟೆವು. ಅದರಿಂದ ಮೊದಲು ಏನಾಯ್ತು ಅಂತ, ಈ ಥರ ಬರುವ ಜನರು ಅವರಿಗೆ ಸ್ವಲ್ಪ ದಿವಸ ನಿಲ್ತಾ ಇದ್ರು, ಸ್ವಲ್ಪ ದಿವಸ ನಿಂತು ಸುಮ್ಮನೆ ಏನು ಮಾಡ್ತಾರೆ, ಅವರನ್ನು ಕೃಷಿಗೆ ಎಕ್ಸ್ಪೋಸ್ ಮಾಡಿದ್ರು. ಹ್ಯಾಂಡ್ಸ್ ಆನ್ ಟ್ರೈನಿಂಗ್, ಅವರೇ ಸ್ವತಃ ಕೈಯನ್ನು ಕೆಸರು ಮಾಡಿಕೊಂಡು, ಸ್ವಯಂ ಅನುಭವ, ಕೈಯನ್ನೇ ಕೆಸರು ಮಾಡಿಕೊಂಡು ಅವರೇ ಕೊಕ್ಕೊ ಬಿಡಲಿಕ್ಕೆ ಬರೋದು, ಆನಂತರ ಅಡಿಕೆ ಹೆಕ್ಕಲಿಕ್ಕೆ ತೋಟಕ್ಕೆ ಹೋಗುವಂಥದ್ದು, ಅಥವಾ ನಮ್ಮ ಗೊಬ್ಬರದ ಒಂದು ಯೂನಿಟ್ ಇದೆ ನಮ್ಮಲ್ಲಿ, ಗೊಬ್ಬರವನ್ನು ಮಾಡುವಂಥ ಯೂನಿಟ್, ಯಾವ ಕೆಲಸಗಳನ್ನು ಕೂಡ ಅವರು ಮುಲಾಜಿಲ್ಲದೆ ಮಾಡಲಿಕ್ಕೆ ಶುರು ಮಾಡಿದರು. ನಾವು ಇದನ್ನು ಮತ್ತೆ ಒಂದು ಒಂದು ಫ್ರೇಮಲ್ಲಿ ತಂದೆವು. ಇದನ್ನು ಕೊರೋನಾ ಬರುವಲ್ಲಿವರೆಗೂ ಕೂಡ ನಮಗೆ ಬೇರೆ ದೇಶದ ವಿದೇಶಿಯರೇ ನಮ್ಮಲ್ಲಿ ಈ ಥರ ವಾಲಂಟಿಯರ್ಸ್ ಆಗಿ ಕೆಲಸಕ್ಕೆ ಬರ್ತಾ ಇದ್ರು. ಅದಾದ ನಂತರ ಕೊರೋನಾದಲ್ಲಿ ಯಾವಾಗ ಒಮ್ಮೆ ಬೇರೆ ದೇಶದವರು ಬರೋದಿಲ್ಲ, ಸ್ಟಾಪ್ ಆಯಿತು, ಅಷ್ಟಾಗುವಾಗ ನಮ್ಮ ಭಾರತ ದೇಶದ ಅವರು ಇಡೀ ಭಾರತದ ಉದ್ದಗಲಕ್ಕೆ ಕೂಡ ನಮಗೆ ಅಪ್ಲಿಕೇಶನ್ಗಳು ಬರಲಿಕ್ಕೆ ಶುರುವಾಯಿತು. ಸೊ ಹಾಗೆ ಬಂದವರಲ್ಲಿ ತಿಂಗಳಿಗೆ ಒಂದೊಂದು ಬ್ಯಾಚನ್ನು, ನಾವು ಅದರಿಂದ ಜಾಸ್ತಿ ಹ್ಯಾಂಡಲ್ ಮಾಡೋದಿಲ್ಲ, ತಿಂಗಳಿಗೆ ಒಂದೊಂದು ಬ್ಯಾಚನ್ನು ತಗೊಂಡು ಅವರಿಗೆ ನಾವು ಅಕಾಮಡೇಷನ್ ಮತ್ತು ಫುಡ್ ಕೊಡುವಂಥದ್ದು, ಆಹಾರ ಮತ್ತು ಅವರ ವಸತಿಯನ್ನು ನಾವು ನೋಡಿಕೊಳ್ಬೇಕು. ಅವರು ದಿವಸದಲ್ಲಿ 6 ಗಂಟೆ ನಮಗೆ ಕೆಲಸ ಮಾಡಬೇಕು, ವೀಕೆಂಡುಗಳನ್ನು ಅವರಿಗೆ ನಾವು ಇದ್ಬಿಡೋದು. ಇದರಲ್ಲಿ ಇನ್ನೊಂದು ಏನಂತಂದರೆ, ಇದು ಬರೀ ನಮಗೆ ಒಂದು ಕೆಲಸದ ದೃಷ್ಟಿಯಿಂದ ಮಾತ್ರ ಅಲ್ಲ, ಅವರು ಬಂದಂಥವರಿಗೆ ಅವರಿಗೆ ಸಾವಯವ ಕೃಷಿಯ ಬಗ್ಗೆ ಒಂದು ಅನುಭವ ಆಗಬೇಕು. ನಾವು ಅವರಿಗೆ PPT ಪ್ರೆಸೆಂಟೇಷನ್ಗಳನ್ನು ಮಾಡ್ತೇವೆ. ಆನಂತರ ಅವರಿಗೆ ಪ್ರತಿಯೊಂದು ಕೆಲಸ ಮಾಡುವಾಗಲೂ ಕೂಡ, ಇವತ್ತೀಗ ಕೊಕ್ಕೊ ಹೊಡಿತಾ ಇತ್ತು, ಆವಾಗ ನಾನು ಏನಿದು ಕೊಕ್ಕೊ ಅಂದರೆ, ನಾನು ಕೊಕ್ಕೊವನ್ನು ನೋಡಿಯೇ ಗೊತ್ತಿಲ್ಲ, ಕೊಕ್ಕೊ ಅಂದರೆ ಏನು, ಯಾಕಾಗಿ ಯೂಸ್ ಮಾಡ್ತಾರೆ, ಇದನ್ನು ನಾವು ಯಾಕೆ ಹೀಗೆ ಮಾಡ್ತೇವೆ, ಇದಕ್ಕೆ ಎಷ್ಟು ದಿವಸ ತಗಲ್ತದೆ, ಇದರಿಂದ ಬರುವಂಥ ಬೆನಿಫಿಟ್ ಏನು, ಇದಿಷ್ಟನ್ನು ನಾನು ಅವರಿಗೆ ಇವತ್ತು ಎಕ್ಸ್ಪ್ಲೈನ್ ಮಾಡಿ ಈ ಬಂದಂಥದ್ದು. ಸೊ ಆ ರೀತಿಯಾಗಿ ಅದು ಕೂಡ ಒಂದು ರೀತಿಯ ವ್ಯಾಲ್ಯೂ ಎಡಿಷನ್ನೇ, ಹ್ಯೂಮನ್ ರಿಸೋರ್ಸಿನ ವ್ಯಾಲ್ಯೂ ಎಡಿಷನ್ ಅಂತ ಹೇಳ್ಬೋದು, ಅದನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಈಗ ಒಂದು ನಮ್ಮ ಈ ಕರಾವಳಿ ಪರಿಸರದಲ್ಲಿ ಹೆಚ್ಚಾಗಿ ಅಡಿಕೆ ಬೆಳೆಯುವಂಥ ಒಂದು ಪ್ರದೇಶ ಇದೆ, ಜೊತೆಗೆ ಕೊಕ್ಕೋ ಇರ್ಬೋದು ಅಥವಾ ಕಾಳುಮೆಣಸು ಇರ್ಬೋದು ಅಥವಾ ತೆಂಗು ಇರಬಹುದು, ಇವಲ್ಲದೆ ಒಂದಷ್ಟು ಹಣ್ಣಿನ ಬೆಳೆಗಳನ್ನು ಕೂಡ ನೆಟ್ಟು ಬೆಳೆಸುವಂಥದ್ದು, ಅದು ಹಲಸು ಇರ್ಬೋದು, ಮಾವು ಇರ್ಬೋದು, ಅನಾನಸ್ ಇರ್ಬೋದು, ಇಂಥ ಹಣ್ಣಿನ ಬೆಳೆಗಳು ಕೂಡ ಇವೆ, ರಂಬುಟಾನ್ ಇರ್ಬೋದು, ಇವೆಲ್ಲದರ ಒಂದು ಮೌಲ್ಯವರ್ಧನೆಗೆ ಎಷ್ಟರ ಮಟ್ಟಿಗೆ ಅವಕಾಶ ಇದೆ, ಹೇಗೆ ಸಾಧ್ಯತೆ ಇದೆ? ಹಲಸಲ್ಲಿ ಎಲ್ಲ ಬೇಕಾದಷ್ಟು ಮೌಲ್ಯವರ್ಧನೆಗೆ ಆಸ್ಪದ ಇದೆ, ಅವಕಾಶ ಇದೆ. ಶ್ರೀಪಡ್ರಿಯವರಂತೂ ಆ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ, ಅದನ್ನು ಈಗ ಪುನಃ ಒಂದು ಹೇಳುವಂಥದ್ದು ಹೇಳಬೇಕಾಗಿಲ್ಲ, ಯಾಕಂದರೆ ಸಾಕಷ್ಟು ಜನ ಆ ನಿಟ್ಟಿನಲ್ಲಿ ಅವರ ಜೀವನದ ಒಂದು ಅವಕಾಶಗಳನ್ನು ವೃದ್ಧಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ, ಎಷ್ಟೋ ಜನಗಳು ಮಾಡ್ತಾ ಇದ್ದಾರೆ. ಬಹುಶಃ ಪ್ರತಿ ಎರಡನೇ ಮನೆಯಲ್ಲಿ ಹಲಸಿನ ಮೌಲ್ಯವರ್ಧನೆ, ಮೊದಲೇ ಇತ್ತು ನಮ್ಮಲ್ಲಿ, ಹಪ್ಪಳ ಮಾಡ್ತಾ ಇದ್ದೆವು, ನೀರಿಗೆ ಹಾಕ್ತಾ ಇತ್ತು, ಸೊಳೆಯನ್ನು ಹಾಕಿ ಆಕ್ಸಿಜನ್ಗೆ ಯೂಸ್ ಮಾಡ್ತಾ ಇತ್ತು, ಅದರಿಂದ ಬೇರೆ ಬೇರೆ ಖಾದ್ಯಗಳನ್ನು ಮಾಡಿ ಶೇಖರಣೆ ಮಾಡಿಡುವಂಥ ಕಬುಂಡ್ಲ ಕಾಳನ್ನೆಲ್ಲ ನಾವು ತಿಂಗಳುಗಟ್ಟಲೆ ನಾವು ಡಬ್ಬಿಯಲ್ಲಿ ಹಾಕಿ ಮಾಡಿ ತಿಂತಾ ಇತ್ತು. ಸೊ ಆ ರೀತಿ ಅಥವಾ ಬೇರೆ ಬೇರೆ ರೀತಿಯಾಗಿ ಅದರ ಮೌಲ್ಯವರ್ಧನೆಯನ್ನು ಈಗ ಸೀಡಿಂದ ಅದರ ಬೀಜದಿಂದ ಪೌಡರ್ ಮಾಡಿಟ್ಕೊಳ್ಳೋದ್ರಿಂದ ಹಿಡಿದು ಆ ರೀತಿಯಾಗಿ ಮಾಡುವಂಥದ್ದು. ಬಾಳೆಕಾಯಿಯನ್ನು ತಗೊಂಡ್ರೆ ಅಫ್ಕೋರ್ಸ್ ನಾವೀಗ ಬನಾನಾ ಫಿಕ್ಸ್ ಅಂತ ಮಾಡ್ತಾ ಇದ್ದೇವೆ, ಒಣಗಿಸಿದ ಬನಾನಾ, ಅದು ಸುಕೇಳಿ ಅಂತ ಹೇಳ್ತಾರೆ, ಸುಕೇಳಿ. ಅದಲ್ಲದೆ ಕಾಯಿಯನ್ನು

ಸೊ ಕನಪಟಿಯಲ್ಲಿ ಏನಾದರೂ ಬಿಡಕ್ಕಿಟ್ರೆ ಇವು ಯಾವುದು ಬರುವುದಿಲ್ಲ. ಆ ಒಂದು ಹಂತದಿಂದಲೇ ನಮ್ಮ ಹತ್ರ ಉಂಟು, ಯಾವುದೇ ವಿಷದ ಅವಶ್ಯಕತೆ ಇಲ್ಲ ನಿಜವಾಗಿ. ಮತ್ತೆ ಇನ್ನೊಂದು ಏನಂತಂದರೆ, ಕೆಲವೆಲ್ಲ ನ್ಯೂಟ್ರಿಯೆಂಟ್ಗಳು ನಾವು ಹಾಕಿ ತೊಳೆದು ಹಾಕಚ್ಚಿರ್ಬೋದು, ಅಥವಾ ತೆಂಗಿನಕಾಯಿಯ ನೀರು ಇರ್ಬೋದು, ಹುಳಿ ಮಜ್ಜಿಗೆ ಇರ್ಬೋದು. ಹುಳಿ ಮಜ್ಜಿಗೆಗೆ ಒಂದು ಪೀಸ್ ತಾಮ್ರ ಹಾಕಿದರೆ ಅದು ಕಾಪರ್ ಸಲ್ಫೇಟ್ನ ಇದನ್ನು ಫಂಗಸ್ಸಿಗೆ ಅದು ಆಗ್ತದೆ, ಫಂಗಲ್ ಪ್ರಾಬ್ಲಮ್ಸಿಗೆ ಆಗ್ತದೆ ಅದೊಂದು. ಅಥವಾ ಈಗ ಈ ಏನು ಈ ಮೀನನ್ನು ಅದಕ್ಕೆ ಬೆಲ್ಲವನ್ನು ಹಾಕಿಟ್ಟು ಕೊಳಿಸುವಂಥದ್ದು, ಆ ರೀತಿಯೆಲ್ಲ ಅದನ್ನು ಮಾಡಿದರೆ ಗಿಡಗಳು ತನ್ನಿಂತಾನೇ ಗಟ್ಟಿಯಾಗ್ತವೆ. ಗಟ್ಟಿಯಾದ ಗಿಡಗಳಿಗೆ ರೋಗಬಾಧೆ ಕಡಿಮೆ. ಸೊ ಅದನ್ನು ಸರಿಗ ಆ ಮೌಲ್ಯವರ್ಧನೆಯ ಮುಂದುವರಿದ ಭಾಗವಾಗಿ ಇದನ್ನು ಪ್ಯಾಕೇಜ್ ಮಾಡುವಂತಹದ್ದು, ಒಂದು ಆಕರ್ಷಣೀಯವಾದಂಥದ್ದು ಪ್ಯಾಕೇಜ್ನಲ್ಲಿ ಮಾರಾಟ ಮಾಡುವಂತಹದ್ದು, ಇದು ಎಷ್ಟು ಮಟ್ಟಿಗೆ ಮಹತ್ವವನ್ನು ಪಡ್ಕೊಂಡಿದೆ? ನಿಜವಾಗ್ಲೂ ತುಂಬ ಮುಖ್ಯ. ಈಗ ಎಷ್ಟೋ ವಿಷಯಗಳು ನಮಗೆ ಕಣ್ಣಿಗೆ ಕಾಣದಂಥ ವಿಷಯ, ಅದು ಪೂರ್ತಿ ಪ್ಯಾಕ್ ಆದಂಥದ್ದನ್ನು ಕೂಡ ನಾವು ಪ್ಯಾಕೇಜ್ ಚಂದ ಕಂಡೇ ನಾವು ಅದನ್ನು ಅಂಗಡಿಯಿಂದ ಹಿಡ್ಕೊಂಡು ಬರ್ತೇವೆ ಒಳಗೆ. ಹೌದು, ಆಕರ್ಷಕ ಪ್ಯಾಕೇಜನ್ನು ನೋಡಿಯೇ ಎಷ್ಟೋ ಸರ್ತಿ ನಾವು ಸೋತು ಹೋದದ್ದು ಕೂಡ ಉಂಟು, ಆ ಥರದ್ದು ಕೂಡ ಇರ್ತದೆ. ಸೊ ನಮ್ಮ ದೃಷ್ಟಿಯಲ್ಲಿ ಹೇಳಿದರೆ, ಇಲ್ಲ ನಮ್ಮ ಈ ವಾರಣಾಸಿ ಫಾರ್ಮ್ಸಿನ ಇದರಲ್ಲಿ ಹೇಳಿದರೆ ನಾವು ಅದಕ್ಕೆ ತುಂಬ ಆದ್ಯತೆ ಇನ್ನೂ ಕೊಡಲಿಲ್ಲ, ಕೊಡಬೇಕು. ಆದರೆ ಪ್ಯಾಕೇಜಿಗೆ ಜಾಸ್ತಿ ಆದ್ಯತೆ ಕೊಟ್ಟ ಕೂಡಲೇ ಕಾಸ್ಟ್ ಜಾಸ್ತಿ ಆದರೆ ಅದು ರೈತನಿಗೆ ಅಷ್ಟು ಸುಲಭಕ್ಕೆ ಸಿಕ್ಕುವುದಿಲ್ಲ. ನಮ್ಮಲ್ಲಿ ಏನಾಗ್ತದೆ ಅಂತಂದರೆ, ನಮ್ಮ ಸೀಡ್ ಪ್ರೊಡಕ್ಷನ್ನೇ ಕಡಿಮೆ, ಬೀಜಗಳ ತಯಾರಿಯೇ ಉತ್ಪನ್ನವೇ ಕಡಿಮೆ ನಮ್ಮದು. ಅದು ಅದು ಕೂಡಲೇ ನಮಗೆ ವಿಕ್ರಯ ಆಗಿ ಹೋಗುವ ಕಾರಣ ಆ ಪ್ಯಾಕೇಜನ್ನು ಇನ್ನೂ ಜಾಸ್ತಿ ಮಾಡಿ, ರೇಟನ್ನು ಜಾಸ್ತಿ ಮಾಡಿ, ಆ ರೀತಿ ಮಾಡುವಂಥ ಒಂದು ಮನಸ್ಸಿಗೆ ನಾವು ಹೋಗಲಿಲ್ಲ. ಈಗ ಮಾರುಕಟ್ಟೆಯನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಇಂಥ ಒಂದು ಹಲಸು ಮೇಳ ಆಗ್ಬೋದು, ಮಾವು ಮೇಳ ಆಗ್ಬೋದು, ಕೃಷಿ ಮೇಳಗಳಾಗ್ಬೋದು, ಯಾವ ರೀತಿ ನೆರವಾಗ್ತವೆ? ಎಲ್ಲ ದೃಷ್ಟಿಯಿಂದಲೂ, ರೈತರನ್ನು ಒಗ್ಗೂಡಿಸುವ ದೃಷ್ಟಿಯಿಂದಲೂ, ಅಥವಾ ನಾವು ರೈತರಿಂದ ಕಲ್ತ್ಕೊಳ್ಳುವ ದೃಷ್ಟಿಯಿಂದಲೂ, ನಮಗೆ ಗೊತ್ತಿರೋದನ್ನು ರೈತರಿಗೆ ಹೇಳುವ ದೃಷ್ಟಿಯಿಂದಲೂ, ಆನಂತರ ಬಂದು ಒಂದು ರೀತಿಯ ಏನು ಮನೋರಂಜನೆಯ ದೃಷ್ಟಿಯಿಂದ, ಇದು ತುಂಬ ಮುಖ್ಯ. ಎಲ್ಲವೂ ಕೂಡ ಇದೆಲ್ಲವೂ ಮತ್ತೆ ಚಿಂತನೆಗೆ ಒಳಪಡಿಸ್ತದೆ ನಮ್ಮನ್ನು. ಏ ರೈತ ಮೇಳಗಳು ಯಾವುದೇ ಇರ್ಬೋದು, ಹಲಸು ಇರ್ಬೋದು, ಮಾವು ಇರ್ಬೋದು, ಮತ್ತು ಇನ್ಯಾವುದೇ ರೀತಿಯ ಖಂಡಿತ ಮೇಳಗಳು ತುಂಬ ಆದ್ಯತೆ. ಎಷ್ಟೋ ಜನರದ್ದು, ಎಷ್ಟೋ ಅವರ ವ್ಯಾಲ್ಯೂ ಎಡಿಷನ್ ಆದಂತಹ ಒಂದು ಆಹಾರ ಪದಾರ್ಥಗಳು ಅಲ್ಲಿ, ಅದಕ್ಕೆ ಕೂಡ ಒಂದು ಮಾರುಕಟ್ಟೆ ಸಿಗ್ತದೆ, ಜನರಿಗೆ ಅದರ ಬಗ್ಗೆ ತಿಳಿತದೆ, ತಿಳುವಳಿಕೆ ಬರ್ತದೆ. ಸೊ ಎಲ್ಲ ದೃಷ್ಟಿಯಿಂದ ಕೂಡ ಬೇಕೇ ಬೇಕು. ಈ ಕೊರೋನಾದ ಸಮಯದಲ್ಲಿ ನಿಜವಾಗಿ ಅದೊಂದು ದೊಡ್ಡ ಪೆಟ್ಟಾಯಿತು. ಈ ಆನ್ಲೈನಲ್ಲಿ ಅಂತ ಹೇಳುವಂಥದ್ದನ್ನು ಎಷ್ಟೋ ಜನ ಅದಕ್ಕೆ ಬರಲಿಕ್ಕೆ ಆಗುದಿಲ್ಲ. ಮತ್ತು ಕಣ್ಣಿಗೆ ಬಿ ಟು ಬಿ, ನಾವು ನೀವು ಎದುರು ಕೂತು ಒಂದು ಚರ್ಚೆ ಆದ ಹಾಗೆ ಅಥವಾ ಕಣ್ಣಲ್ಲಿ ನೋಡಿದ ಹಾಗೆ ನೋಡಿ ತಿಳಿ ಮಾಡಿ ಕಲಿ ಅಂತ ಆ ರೀತಿಯಲ್ಲಿ ಆದ್ರೆ ಭಾರಿ ಒಳ್ಳೆಯದು. ಕೊನೆಯ ಪ್ರಶ್ನೆಯನ್ನು ಕೇಳಿದ್ರು, ಬಹುಶಃ ಚಳಿಗಾಲದ ತರಕಾರಿಯ ಪ್ರಯತ್ನವನ್ನು ಕೂಡ ನೀವು ಮಾಡಿದವರು, ಇದರ ಅನುಭವದ ಬಗ್ಗೆ ಸ್ವಲ್ಪ ಹೇಳಿ. ಚಳಿಗಾಲದ ತರಕಾರಿ ಮುಖ್ಯವಾಗಿ ಕ್ಯಾಬೇಜು, ಕಾಲಿಫ್ಲವರು, ಸಿಲರಿ, ಸೊ ಇದನ್ನು ನಾವು ಬೆಳೆಸುವ ಪ್ರಯತ್ನವನ್ನು ಮಾಡಿದ್ದೇವೆ, ಸಕ್ಸಸ್ ಆಗಿದ್ದೇವೆ ಕೂಡ. ನಾವು ಕ್ಯಾಬೇಜ್ ತರೋದೇ ಇಲ್ಲ ಅಂಗಡಿಯಿಂದ, ಎಲ್ಲ ಯಾವ ತರಕಾರಿನೂ ತರೋದಿಲ್ಲ. ಕ್ಯಾಬೇಜ್ ಭಾರಿ ರುಚಿ, ಈಗ ಎಷ್ಟೊಂದು ವಿಷಯಗಳಿಗೆ ಕ್ಯಾಬೇಜು ಅದರದ್ದೇ ಆದಂಥ ಒಂದು ಪಾಕಗಳನ್ನು ಹೊಂದಿರ್ತದೆ. ಸೊ ಆದರೂ ಕೂಡ ಅದನ್ನು ನಾವೇ ಬೆಳೆಸುವಂಥ ಪ್ರಯತ್ನವನ್ನೇ ಈ ಒಂದು 4 ವರ್ಷದ ಹಿಂದೆನ ಮಾಡಿದ್ದೆವು ನಾವು. ಅದರಲ್ಲಿ ಈ ವಾತಾವರಣಕ್ಕೆ ಒಗ್ಗಿಕೊಳ್ತವ? ಚಳಿಗಾಲದಲ್ಲಿ ಒಗ್ಗಿಕೊಳ್ತದೆ, ಮಳೆಗಾಲದಲ್ಲಿ ಆಗ್ಲಿಕ್ಕಿಲ್ಲ. ಮಳೆಗಾಲದಲ್ಲಿ ಪಾಲಿಹೌಸಲ್ಲಿ ಮಾಡಿ ಸಕ್ಸಸ್ ಆದವರು ಇದ್ದಾರೆ ನಮ್ಮಲ್ಲಿ, ದಕ್ಷಿಣ ಕನ್ನಡದ ನಮ್ಮ ಕೃಷಿಕರು, ಕಾಸರಗೋಡಿನ ಕೃಷಿಕರು ಇದ್ದಾರೆ. ನಾವು ಅದನ್ನು ಅದಕ್ಕೆ ಹೋಗಲಿಲ್ಲ. ಆದರೆ ಚಳಿಗಾಲದಲ್ಲಿ ನಾವು ಒಂದು 4 ವರ್ಷದಿಂದಲೇ ನಾವು ಸತತವಾಗಿ ನಾವು ಮಾಡ್ತಾ ಇದ್ದೇವೆ. ಪ್ರತಿ ವರ್ಷ ಕೂಡ ಅಕ್ಟೋಬರ್ 31ರ ಅಂದಾಜಿಗೆ, ಅಕ್ಟೋಬರ್ ಕೊನೆ ವಾರದಿಂದ ನವಂಬರ್ ಕೊನೆ ವಾರದ ಒಳಗೆ ನಾವು ಬಿತ್ತನೆ ಅಥವಾ ಸಸಿಗಳನ್ನು ತಂದದ್ದು, ನಾವು ಬಿತ್ತನೆ ಮಾಡಿದ್ದೆಲ್ಲ ಸಸಿಗಳನ್ನು ತಗೊಂಡು ಬಂದು ಆಚೆಯಿಂದಲೇ ಇಲ್ಲಿ ಈಗ ಕಾಸರಗೋಡಲ್ಲಿ ಕೂಡ ಕೊಡ್ತಾ ಇದ್ದಾರೆ. ಅಲ್ಲಿಂದ ತಗೊಂಡು ಬಂದು ನಾವು ನಾಟಿ ಮಾಡಿದರೆ ಫೆಬ್ರವರಿಯಲ್ಲಿ ನಾವು ಆರಾಮದಲ್ಲಿ ಹಾರ್ವೆಸ್ಟ್ ಮಾಡ್ಬೋದು. ಭಾರಿ ಚೆನ್ನಾಗಿ ಬರ್ತದೆ, ಭಾರಿ ಚೆನ್ನಾಗಿ ಬರ್ತದೆ ನಮ್ಮಲ್ಲಿ ಕ್ಯಾಬೇಜುಗಳು, ಕಾಲಿಫ್ಲವರ್ಗಳು, ಸಿಲರಿಗಳು. ಇನ್ನೊಂದು ಪ್ರಶ್ನೆಯನ್ನು ಸೇರಿಸಬೇಕು, ಈ ಬೀಜಗಳ ಸಂರಕ್ಷಣೆ ಮಾಡುವುದು ಹೇಗೆ ಅಂತ. ಬೀಜಗಳ ಸಂರಕ್ಷಣೆ ಅದರ ಮಾಯಿಶ್ಚರ್ ಲೆವೆಲ್ ಎಲ್ಲದರಿಂದ ಮುಖ್ಯ. ಫಸ್ಟಿಗೆ ನಾವು ಬೆಳೆದ ಬೀಜಗಳನ್ನೇ ಹಾರ್ವೆಸ್ಟ್ ಮಾಡಿಕೊಳ್ಬೇಕು. ಆನಂತರ ಅದು ಸರಿಯಾಗಿ ಒಣಗಬೇಕು, ಚೆನ್ನಾಗಿ ಒಣಗಬೇಕು. ಚೆನ್ನಾಗಿ ಒಣಗಿದಂತಹ ಬೀಜಗಳನ್ನು ಕ್ಲೀನ್ ಮಾಡುವಂಥದ್ದು ಅಷ್ಟೇ ಮುಖ್ಯ. ಅದರಲ್ಲಿ ಬೇರೆ ಕಸಕಡ್ಡಿಗಳಿದ್ರೆ ಅದಕ್ಕೆ ಹುಳ ಬರೋದು ಬೇಗ. ಅದನ್ನು ಆನಂತರ ಆ ಅಂಶಗಳನ್ನು ಪೂರ್ತಿ ತಗ್ಗಿಸಿದ ಮೇಲೆ ಆ ಶುಷ್ಕವಾದಂತಹ ಒಂದು ಜಾಗದಲ್ಲಿ ಅದನ್ನು ಬಾಕ್ಸಲ್ಲಿ ಅಥವಾ ಹೇಗೆ ಪ್ಲಾಸ್ಟಿಕಲ್ಲಿ ಹೇಗೆ ನಾವು ಕಟ್ಟಿರ್ತೇವೆ ಅದು ಮುಖ್ಯ. ಕೆಲವೊಂದು ವಸ್ತುಗಳನ್ನು, ಈಗ ಉದಾಹರಣೆಗೆ ಸೊರೆ,

ಮಂಗಳ